ರಾತ್ರಿ 7:35. ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು, ಬುದ್ಧಿ ಚಾರ್ಜ್ ಮಾಡೋ. ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್. ನೋಡಿದ್ಯಾ ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆಯಲ್ಲ. ಪೆದ್ದು ಸುಧಾರಿಸ್ಕೋ. ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ. RBI ಹೇಳುತ್ತೆ, ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಶಿಯಲಿ ಸ್ಮಾರ್ಟ್ ಆಗಿ. ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಬಗ್ಗೆ. ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಾದೇಶಿಕ ಕಚೇರಿಯ ಉಪ ಪ್ರಬಂಧಕರಾದ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಉಪ ಪ್ರಬಂಧಕರಾಗಿರುವಂತಹ ಶ್ರೀ ಬಿಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ. ಸರ್ ನಮಸ್ತೆ. ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರವೀಣ್ ಕುಮಾರ್ ಅವರೇ, ಮೊದಲೆಲ್ಲ ರಾಷ್ಟ್ರೀಯ ಈ ಕೃಷಿ ಭೀಮಾ ಯೋಜನೆ ಅಂತ ಇತ್ತು, ಅದಕ್ಕೆ ಹೋಲಿಸಿದ್ರೆ ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ? ಈಗ ನಮ್ಮ ದೇಶದಲ್ಲಿ ಏನು ಈಗ ಬೆಳೆ ವಿಮೆ ಅಂತ ಇದೆ, ಅದು 1994-95 ಅನುಷ್ಠಾನ ಮಾಡ್ತಾ ಇದ್ರೆ, ಆ ದಿನಗಳಲ್ಲಿ ಫಸಲ್ ಭೀಮಾ ಯೋಜನೆ ಏನಿದೆ ಅದು ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಅಂತ ಮಾಡ್ತಾ ಇದ್ರು. ಅದಕ್ಕೂ ಮತ್ತೆ ಈ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಮುಖ್ಯವಾದ ಒಂದು 4 ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗ್ಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ಸೊ ಮುಂಚೆ ಏನು ಬೆಳೆ ವಿಮೆ ಯೋಜನೆ ಇತ್ತು, ಅದು ಇಳುವರಿ ಆಧಾರಿತ ಬೆಳೆ ವಿಮೆ ಯೋಜನೆ. ಅದ್ರಲ್ಲಿ ಏನಾಗ್ತಿತ್ತು ಅಂದ್ರೆ, ರೈತರು ಬೆಳೆದಂತ ಬೆಳೆ ಕಟಾವಾಗಿ ನಂತರ ಏನ್ ಇಳುವರಿ ವ್ಯತ್ಯಾಸ ಬರ್ತಿತ್ತು ಅದ್ರ ಮೇಲೆ ರೈತರಿಗೆ ಒಂದು ಪರಿಹಾರ ನೀಡುವಂತ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ರು. ಸೊ ಇದ್ರಲ್ಲಿ ಏನಾಗ್ತಿತ್ತು, ರೈತರಿಗೆ ಮಧ್ಯದಲ್ಲಿ ಏನಾದ್ರು ತೊಂದರೆ ಆದ್ರೆ, ಈಗ ಬೆಳೆ ಬಿತ್ತನೆ ಮಾಡಿದಾಗ ಮಧ್ಯದಲ್ಲಿ ಬೆಳೆಯುವಂತ ಹಂತದಲ್ಲಿ ಈ ತರ ಸಂದರ್ಭದಲ್ಲಿ ತೊಂದರೆ ಆದ್ರೆ ರೈತರಿಗೆ ಇಮಿಡಿಯೇಟ್ ಆ ಸಂದರ್ಭಕ್ಕೆ ಇಮಿಡಿಯೇಟ್ ಏನು ಪರಿಹಾರ ಬರ್ತಿರ್ಲಿಲ್ಲ. ಕೊನೆಗೆ ಅವ್ರಿಗೆ ಏನ್ ಇಳುವರಿ ವ್ಯತ್ಯಾಸ ಬರ್ತಿತ್ತು ಅದರಿಂದ ಮಾತ್ರ ಅವ್ರಿಗೆ ಪರಿಹಾರ ಇಲ್ಲ ವಿಮೆ ನಷ್ಟ ಬರ್ತಾ ಇತ್ತು. ಅದನ್ನೆಲ್ಲ ನೋಡಿದಂತ ಸರ್ಕಾರ ಏನ್ ಮಾಡ್ತು, 2016 ಇಲ್ಲ ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೂ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲಿ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಕೇಂದ್ರ ಸರ್ಕಾರದವರು ಪ್ರಶ್ನೆ ಮಾಡಿ, ಏನ್ ಬೆಳೆ ವಿಮೆ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು 4 ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ 4 ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧದಲ್ಲಿ ಅಂದ್ರೆ, ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ, ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ, ಅಲ್ಲಿ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ರು ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಮುಪ್ಪಲ ಏನಾಗುತ್ತಂದ್ರೆ ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75% ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ 100% ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75% ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನ್ಕಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡೋಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75% ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರು ಒಂದು ಬೆಳೆ ವಿಮೆ ಮಾಡಿಸಿರ್ತಾರ ಅಂತ ರೈತರಿಗೆಲ್ಲ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗ್ಬಿಡುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕಿನ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಮಿಟಿ ಅಂತ ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಅಂತದಲ್ಲಿ ಮಧ್ಯಂತರ ಅವಧಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ ಈಗ ಬಿತ್ತನೆ ಮಾಡಿರ್ತಾರೆ ಚೆನ್ನಾಗಿ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಆಕಸ್ಮಿಕವಾಗಿ ಮಳೆ ಆಗ್ಬಹುದು ಇಲ್ಲ ಮಳೆನೇ ಆಗದೆ ಇರ್ಬೋದು ಡ್ರೈ ಆಗ್ಬಿಡ್ಬಹುದು. ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ, ಈ ಲೋಕಲೈಸ್ಡ್ ಕ್ಯಾಲಮಿಟಿ ಏನ್ ಬರುತ್ತೆ ಅಂದ್ರೆ ಈಗ ಪರ್ಟಿಕ್ಯುಲರ್ ರೈತಂಗೆ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದ್ರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗ್ಲಿಕ್ಕೆ ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವು ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರುವಂತ ಬೆಳೆಗಳು ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ ಆ ಕಟಾವು ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದೋ ಬಟ್ ಅದ್ರ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ವೈಯಕ್ತಿಕವಾಗಿ ರೈತರ ಒಂದು ಬೆಳೆ ನಷ್ಟ ಉಂಟಾದ್ರೆ ಅಂದ್ರೆ ಈ ಪ್ರವಾಹ ಅಂತೀವಿ ಮತ್ತೆ ಆಲಿಕಲ್ ಮಳೆ ಅಂತೀವಿ ಅಥವಾ ಮೇಘಸ್ಫೋಟ ಅಂತ ತಾವ್ ಹೇಳಿರಲ್ಲ ಕ್ಲೌಡ್ ಬರ್ಸ್ಟ್ ಅಂತ, ಅಂತ ಸಂದರ್ಭದಲ್ಲಿ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ. ಮತ್ತೆ ಕೊಯ್ಲಿನ ನಂತರ ಕೂಡ ಒಂದು 14 ದಿನದವರೆಗೆ ಮಳೆಗಿಳೆ ಬಂದು ಬೆಳೆಗೆ ನಷ್ಟ ಆದ್ರೆ ಅದಕ್ಕೂ ಕೂಡ ಪರಿಹಾರ ಸಿಗೋದಕ್ಕೆ ಅವಕಾಶ ಇರುತ್ತೆ ಇಲ್ಲಿ. ಹೌದು ಸರ್. ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಇದಕ್ಕೆ ಹೆಸರನ್ನ ಇಡಲಾಗಿದೆ, ಇದು ಯಾಕಾಗಿ ಅಂತೀರಿ ಸರ್? ಮುಖ್ಯವಾಗಿ ಏನಂತಂದ್ರೆ ಕೇಂದ್ರ ಸರ್ಕಾರ ಯೋಜನೆ ಆಗಿರೋದ್ರಿಂದ ಎಲ್ಲಾ ರಾಜ್ಯಗಳಲ್ಲೂ ಇದನ್ನು ಅನುಷ್ಠಾನ ಮಾಡ್ತಾ ಇದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಗಮನಿಸಬೇಕಾದ ಅಂಶ ಏನಂತಂದ್ರೆ ನಮ್ಮ ರಾಜ್ಯ ಮೊದಲನೇ ಬಾರಿಗೆ ನಮ್ಮ ಒಂದು ಸಂರಕ್ಷಣೆ ಪೋರ್ಟಲ್ ಅಂತ ತಗೊಂಬಂದ್ರು. ಆ ಪೋರ್ಟಲ್ ಏನಂತಂದ್ರೆ ಸಂರಕ್ಷಣೆ ತಂತ್ರಜ್ಞಾನ ಏನಿದೆ ಅದ್ರಲ್ಲಿ ಏನಂತಂದ್ರೆ ರೈತರದು ಆಧಾರು ಮತ್ತೆ ನಮ್ಮಲ್ಲಿ ಭೂಮಿ ಏನು ಡಿಜಿಟಲೈಸೇಷನ್ ಆಗಿದೆ. ಹೌದು, ಭೂಮಿ ಅಂದ್ರೆ ಭೂಮಿ ಅಂತ ಒಂದು ಸಾಫ್ಟ್ವೇರ್ ಇದೆ ಲ್ಯಾಂಡ್ ರೆಕಾರ್ಡ್ಸ್, ಅದು ಮತ್ತೆ ಆಧಾರ್ ಕಾರ್ಡ್ ಮತ್ತೆ ಹವಾಮಾನ KSMC ಅವ್ರದ್ದು ಮತ್ತೆ ಸ್ಟಾಟಿಸ್ಟಿಕಲ್ DES ಅವರು ಡೈರೆಕ್ಟರ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಇಷ್ಟು ನಾಲ್ಕನ್ನು ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅವಾಗ ಏನಾಗುತ್ತೆ ಅಂದ್ರೆ ರೈತರಿಗೆ ರಿಯಲ್ ಟೈಮ್ ಡೇಟಾ, ರೈತರು ಎನಿ ಟೈಮ್ ಏನ್ ಅವ್ರದ್ದು ಅರ್ಜಿ ಸಲ್ಲಿಸಿದ ನಂತರ ಏನಾಗ್ತಾ ಇದೆ, ಯಾವ ಹಂತದಲ್ಲಿ ಏನ್ ನಡೀತದೆ, ಮತ್ತೆ ರೈತರು ತುಂಬಾ ಇದ್ರಲ್ಲಿ ಅನುಕೂಲ ಆಗ್ಬೇಕು ಅಂತ ಈ ವ್ಯವಸ್ಥೆ ಮಾಡಿದ್ಮೇಲೆ ಇದು ರೈತರಿಗೊಂದು ಸುರಕ್ಷೆ ಇರಬೇಕು ಈ ಯೋಜನೆಯಿಂದ ಅಂತ ಹೇಳಿ ಏನ್ ಮಾಡಿದ್ರು ನಮ್ಮ ರಾಜ್ಯ ಸರ್ಕಾರದವರು ಏನ್ ಪ್ರಧಾನ ಮಂತ್ರಿ ಫಸಲ್ ವಿಮೆ ರೈತರಿಗೆ ಅನುಕೂಲ ಆಗ್ಬೇಕು ಮತ್ತೆ ಸುರಕ್ಷತೆ ಇರಬೇಕು ರೈತರ ಬೆಳೆದಂತ ಬೆಳೆಗೆ ಅಂತ ನಿರ್ಧಾರ ಮಾಡಿ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಅಂತ ಹೊಸದಾಗಿ ನಾಮಕರಣ ಮಾಡಿದ್ದಾರೆ ಸರ್. ಅಂದ್ರೆ ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು ಕೂಡ ಪ್ರೀಮಿಯಂ ರಿಯಾಯಿತಿಯಲ್ಲಿ ಇರುತ್ತೆ ಅಂತ ಅಂದಂಗಾಯ್ತು. ತುಂಬಾ ಇರುತ್ತೆ ಸರ್. ಈಗ ಇದು ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡು ವಿನಾಯಿತಿ ಕೊಡ್ತಾರೆ. ಸೊ ಇದು ಆಕ್ಚುಲಿ ಏನಾಗುತ್ತೆ, ಏನು ವಿಮಾ ಕಂತ್ ಕಟ್ಟಬೇಕು ಅದು ಶೇಕಡ 10-20% ವರೆಗೂ ಇರುತ್ತೆ. ಬಟ್ ರೈತರು ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತಿರುತ್ತೆ ಅದು ಶೇಕಡ 50 ಕೇಂದ್ರ ಸರ್ಕಾರ 50 ರಾಜ್ಯ ಸರ್ಕಾರ ಕೊಡುತ್ತೆ ಸರ್. ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ. ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ ಸರ್? ಮುಖ್ಯವಾಗಿ ಇದ್ರಲ್ಲಿ ನೋಡ್ಬೇಕಂತಂದ್ರೆ 2019 ಎಲ್ಲಾ ತರ ರೈತರು ಮತ್ತೆ ಈ ಬೆಳೆ ಸಾಲ ತಗೊಳ್ಳೋ ರೈತರಿಗೂ ಕಡ್ಡಾಯ ಮಾಡಿದ್ರು. ಸೊ ಎಲ್ಲಾ ರೀತಿ ರೈತರು ನಮ್ಮ ರಾಜ್ಯದಲ್ಲಿ ಬೆಳೆ ಸಾಲ ತಗೊಳ್ಳೋ ಅಂತಾರು ತಗೊಳ್ದೇ ಇರೋಂತ ರೈತರು ಎಲ್ಲಾ ಪಾಲ್ಗೊಳ್ಬಹುದು. ಮತ್ತೆ ಈ ಏನು ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರ ಸರ್ ಅಂತ ರೈತರು ಪಾಲ್ಗೊಳ್ಳಕ್ಕಾಗಲ್ಲ, ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್. ಅಂದ್ರೆ ನಮ್ಮ ಭೂ ದಾಖಲಾತಿಗಳಲ್ಲಿ ಯಾರ ಹೆಸರು ನೋಂದಾಯಿತ ಆಗಿರುತ್ತೆ ಆ ರೈತರು ಇದರಲ್ಲಿ ಪಾಲ್ಗೊಳ್ಬಹುದು ಅಂತೀರಿ. ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದಿ ಇನ್ಶೂರೆನ್ಸ್ ಕಂಪ್ನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ದೇ ಇರೋಂತ ರೈತರು ಈಗ ಬ್ಯಾಂಕ್ ಹೋಗಿ ಸುಮಾರು ಬ್ಯಾಂಕ್ ಅಲ್ಲಿ ಈಗ ಬೇರೆ ಕೆಲಸ ಇರೋದಿಲ್ಲ, ಅವ್ರಿಗೆ ಹತ್ರ ಏನಿರುತ್ತೋ. ಈಗ ಮುಖ್ಯವಾಗಿ ನಮ್ಮ ರಾಜ್ಯದ ಏನ್ ಮಾಡಿದೆ, ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಇನ್ನ ಲಾಸ್ಟ್ ಹೋದ ವರ್ಷದಿಂದ ಗ್ರಾಮ ಒನ್ ಅಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒನ್ ಅಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒನ್ ಅಂತ ಅದು ಏನು ಬೆಂಗಳೂರು ಕಡೆದೇ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಮುಖ್ಯವಾಗಿ. ಮತ್ತೆ ಅವರು ಮಿಕ್ಕಿದ್ರೆ ಅವರು ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಅದು ಬಿಟ್ಟು ಅಡಿಷನಲ್ CSC ಸೆಂಟರ್ ಸಾರ್ವಜನಿಕ ಸಹಾಯ ಕೇಂದ್ರ ಇಲ್ಲ ಗ್ರಾಮವನ್ನು ಕರ್ನಾಟಕ ಒನ್ನಲ್ಲಿ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೆ ಇರೋ ರೈತರು ಇರ್ತಾರೆ ಅವ್ರು ನೋಂದಾಯಿನ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕ ಒನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಮುಖ್ಯವಾಗಿ ಎಲ್ಲರೂ ರೈತರು ಈ ವರ್ಷದಿಂದ ಗಮನಿಸಬೇಕಾಗಿರೋದ್ ಒಂದ್ ಅಂಶ ಏನು ಅಂತಂದ್ರೆ ಸರ್, ಏನು ನಮ್ದು ನಾನು ಆವಾಗಲೇ ಹೇಳಿದೆ ಸಂರಕ್ಷಣೆ ಪೋರ್ಟಲ್ ಅಂತ ಇದೆ, ಅದು ಎಲ್ಲ ಇಂಟಿಗ್ರೇಟ್ ಆಗಿರೋದ್ರ ಈ ಸಲಿಂದ ರೈತರದು ಫ್ರೂಟ್ ಐಡಿ ಅಂತ ತೋಟಗಾರಿಕೆ ಇಲಾಖೆಯಿಂದ ಒಂದು ಫ್ರೂಟ್ ಐಡಿ ಅಂತ ಮಾಡಿದ್ದಾರೆ. ಎಲ್ಲಾ ರೈತರದು ಅವ್ರದ್ದು ಇನ್ಫಾರ್ಮೇಶನ್ಸ್ ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ಐಡಿಲಿ ರಿಜಿಸ್ಟರ್ ಮಾಡಿದ್ದಾರೆ. ಆ ಫ್ರೂಟ್ ಐಡಿ ಇರೋಂಥದ್ದು ಕಂಪಲ್ಸರಿ. ಈ ಸಲ ಏನೇ ರೈತರು ಬೆಳೆ ವಿಮೆ ಮಾಡಿಸ್ಬೇಕು ಅಂತಂದ್ರೆ ಫ್ರೂಟ್ ಐಡಿ ಇಲ್ದರೆ ಸಂರಕ್ಷಣೆಯಲ್ಲಿ ಅದು ಎಂಟ್ರಿ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ರೈತರು ಯಾರೇ ಫ್ರೂಟ್ ಐಡಿ ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಹೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ. ಅಂದ್ರೆ ಅದು ರೈತರ ದಾಖಲಾತಿ ಐಡಿ ಅಂತ ಹೇಳ್ಬೋದು ಫ್ರೂಟ್ಸ್ ಐಡಿ. ಎಸ್ ಸರ್. ಅಂದ್ರೆ ಅವರ ಒಂದು ಮಾಹಿತಿ ಎಲ್ಲ ಈಗ ನಮೂದಾಗಿರುತ್ತೆ ಆ ಒಂದು ಸಂರಕ್ಷಣೆ ಪೋರ್ಟಲ್ ಅಲ್ಲಿ. ಹೌದು ಸರ್, ಹೌದು. ಫ್ರೂಟ್ ಐಡಿ ಎನ್ರೋಲ್ಮೆಂಟ್ ಆಗಿಲ್ಲ ಅಂತ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಹತ್ತಿರ ಇರುವ ಒಂದು ರೈತ ಸಂಪರ್ಕ ಕೇಂದ್ರಗೆ ಇಲ್ಲ ಕೃಷಿ ಇಲಾಖೆಗೆ ಹೋದ್ರೆ ಒಂದು ಅರ್ಧ ಗಂಟೆ ಒನ್ ಅವರ್ ಅಲ್ಲಿ ಇಮಿಡಿಯೇಟ್ ಅಂತ ರೈತರಿಗೆ ಎನ್ರೋಲ್ ಮಾಡಿ ಫ್ರೂಟ್ ಐಡಿ ಕ್ರಿಯೇಟ್ ಮಾಡಿ ಅವ್ರಿಗೆ ಕೊಡ್ತಾರೆ. ಸೊ ಅದನ್ನ ತಗೊಂಡೋಗಿ ಮತ್ತೆ ಎನ್ರೋಲ್ಮೆಂಟ್ ಮಾಡ್ಬೋದು ಸರ್. ಮೊದ್ಲೆಲ್ಲ ಈ ಸಾಲ ಪಡೆಯುವಂತ ರೈತರಿಗೆ ಇದು ಕಡ್ಡಾಯವಾಗಿತ್ತು, ಆದ್ರೆ ಈಗ ಐಚ್ಛಿಕವಾಗಿ ಮಾಡಿದ್ದಾರೆ ಅದನ್ನ. ಹೌದು ಸರ್, ಹೌದು. ಅವ್ರಿಗೆ ಇಷ್ಟ ಇದ್ರೆ ಭಾಗವಹಿಸಬಹುದು, ಇಲ್ಲಾಂದ್ರೆ ಬಿಡಬಹುದು. ಅದಕ್ಕೂ ಒಂದು ಷರತ್ತಾಗಿದ್ದಾರೆ. ಈಗ ರೈತರು ಬೆಳೆ ಸಾಲ ತಗೊಂಡಂತ ರೈತರು ಅಕಸ್ಮಾತ್ ಈ ಸ್ಕೀಮ್ ನಮಗೆ ಯೋಜನೆ ಮುಂದುವರಿಯೋದು ಬೇಡ ಅಂತಂದ್ರೆ ಅವ್ರು ಬ್ಯಾಂಕ್ ಹೋಗಿ ಒಂದು ಏಳು ದಿನ ಅದ್ ಏನು ಬೆಳೆ ನೋಂದಣಿಗೆ ಕೊನೆ ದಿನಾಂಕ ಇದೆ ಅದ್ರೊಳಗಡೆ ಏಳು ದಿನದೊಳಗೆ ಹೋಗಿ ಅವ್ರೊಂದು ಅರ್ಜಿ ಕೊಡ್ಬೇಕಾಗತ್ತೆ. ಇಲ್ಲ ವರ್ಷದಲ್ಲಿ ಯಾವಾಗ ಬೇಕಾದ್ರು ಹೋಗಿ ಅರ್ಜಿ ಕೊಡ್ಬೋದು, ಇಲ್ಲ ನನ್ನ ಬೆಳೆ ವಿಮೆಯಲ್ಲಿ ನಾನು ಪಾಲ್ಗೊಳ್ಳಲ್ಲ ಅಂತ ಒಂದು ಆಪ್ಟ್ ಔಟ್ ಫಾರ್ಮ್ ಅಂತ ಒಂದು ಸರ್ಕಾರದವ್ರು ಮಾಡಿದ್ದಾರೆ. ಒಂದು ಅರ್ಜಿನ ಬ್ಯಾಂಕ್ ಅಲ್ಲಿ ಸಲ್ಲಿಸಿದಂತ ಸಂದರ್ಭದಲ್ಲಿ ಅವ್ರನ್ನ ಆಪ್ಟ್ ಔಟ್ ಮಾಡ್ತಾರೆ. ಆ ಅರ್ಜಿ ಕೊಟ್ಟಿಲ್ಲ ಅಂತಂದ್ರೆ ಯಾರ್ಯಾರು ಲೋನ್ ತಗೊಂಡಿರ್ತಾರೋ ಅವ್ರನ್ನ ಕವರ್ ಮಾಡ್ತಾನೆ ಇರ್ತಾರೆ ಸರ್. ಇದನ್ನ ನಮ್ಮ ರೈತ ಬಾಂಧವರು ಗಮನಿಸಬೇಕಾಗತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಕಸ್ಮಾತ್ ನಾನು ನೋಡಿ ಈ ವರ್ಷ ನಾನು ಹೋಗಿ ನಂಗೆ ಬೇಡ ಬೆಳೆ ಸಾಲ ತಗೊಂಡು ನಂಗೆ ವಿಮೆ ಬೇಡ ಅಂತ ಆಪ್ಟ್ ಔಟ್ ಫಾರ್ಮ್ ಕೊಟ್ಬಿಟ್ಟಿರ್ತೀನಿ, ಸೊ ಬ್ಯಾಂಕ್ ಅಲ್ಲಿ ಕವರ್ ಮಾಡಿರೋದಿಲ್ಲ, ಸೊ ನೆಕ್ಸ್ಟ್ ಇಯರ್ ಇಲ್ಲ ಇಲ್ಲ ಈ ಸಲ ಏನ್ಕೋ ಹವಾಮಾನ ಸರಿ ಇಲ್ಲ ಇಲ್ಲ ನನ್ನ ಬೆಳೆ ಸರಿಯಾಗಿ ಬರಲ್ಲ ಅಂತ ಒಂದು ನನಗೆ ಗೊತ್ತಾದಂತ ಸಂದರ್ಭದಲ್ಲಿ ನಾನು ಮತ್ತೆ ಹೋಗಿ ಬ್ಯಾಂಕ್ ಅಲ್ಲಿ ಒಂದು ಆಪ್ಟಿಂಗ್ ಫಾರ್ಮ್ ಅಂತ ಇರುತ್ತೆ, ಹೌದನ್ನ ಇಲ್ಲ ನನ್ಗೆ ಈ ಸಲ ಬೇಕು ನನಗೆ ಬೆಳೆ ವಿಮೆ ಅಂತ ಹೇಳಿ ಆಪ್ಟಿಂಗ್ ಫಾರ್ಮ್ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಕವರ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಕೂಡ ಅದು ಆಪ್ಟಿಂಗ್ ಕೂಡ ಫಾರ್ಮ್ ಏನಿದೆ ಅದು ಏನು ಬೆಳೆ ವಿಮೆ ಕಟ್ಟಲಿಕ್ಕೆ ಕೊನೆ ದಿನಾಂಕ ಇರುತ್ತೋ ಅದ್ರ ಏಳು ದಿನಕ್ಕೆ ಮುಂಚೆ ಕೊಡ್ಬೇಕಾಗತ್ತೆ, ಅದನ್ನು ಕೊಟ್ಟರೆ ಅದ್ರ ಮತ್ತೆ ಅವ್ರನ್ನ ಎನ್ರೋಲ್ ಮಾಡಕ್ ಆಗಲ್ಲ. ಸೊ ಈ ಆಪ್ಟಿಂಗ್ ಫಾರ್ಮ್ ಬ್ಯಾಂಕ್ ಅಲ್ಲಿ ಯಾರು ಬೆಳೆ ಸಾಲ ತಗೊಂಡು ಆಪ್ಟ್ ಔಟ್ ಮಾಡಿರ್ತಾರೋ ಅವ್ರ ಆಪ್ಟಿಂಗ್ ಕೊಡ್ಬೇಕು, ಆಪ್ಟ್ ಔಟ್ ತಗೊಳ್ದೇ ಇಲ್ಲಂತ ರೈತರನ್ನ ಅದು ಬ್ಯಾಂಕ್ ಅವರು ಕಡ್ಡಾಯವಾಗಿ ಕವರ್ ಮಾಡ್ತಾ ಇರ್ತಾರೆ. ಅಂದ್ರೆ ಈ ಫ್ರೂಟ್ ಸೈಡ್ ಜೊತೆಗೆ ಏನಾದ್ರು ದಾಖಲಾತಿ ಕೊಡ್ಬೇಕಾಗತ್ತ ಅವರು? ಬ್ಯಾಂಕ್ ಅಲ್ಲಿ ಆದ್ರೆ ಯಾವ್ದು ದಾಖಲಾತಿ ಕೊಡೋ ಅಂತ ಅಗತ್ಯ ಇರಲ್ಲ ಸರ್, ಬಟ್ ಇಲ್ಲಿ ಸಿಎಸ್ಸಿ ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಫ್ರೂಟ್ ಐಡಿ, ಆಧಾರ್ ಕಾರ್ಡು, ಮತ್ತೆ ಅವ್ರದ್ದು ಪಾಣಿ ಮತ್ತೆ ಪಾಸ್ ಪುಸ್ತಕ, ಈ ನಾಲ್ಕು ದಾಖಲಾತಿ ಕೊಡ್ಬೇಕಾಗತ್ತೆ. ಇನ್ನು ಮುಖ್ಯವಾಗಿ ರೈತರು ಎಷ್ಟು ಪ್ರೀಮಿಯಂ ಅನ್ನ ತುಂಬಬೇಕಾಗುತ್ತೆ ಮತ್ತೆ ಸರ್ಕಾರ ಇದಕ್ಕೆ ಎಷ್ಟು ಮಟ್ಟಿಗೆ ರಿಯಾಯಿತಿ ಕೊಡ್ತಾ ಇದೆ ಅಂತೀರಿ? ಈಗ ರೈತರು ಕಟ್ಟಬೇಕಾದಂತದ್ದು ಮುಂಗಾರಿಗೆ 2% ಏನು ವಿಮಾ ಮೊತ್ತ ಅಂತ ಇರುತ್ತೆ. ಈಗ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ, ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಭತ್ತ ನೀರಾವರಿಗೆ 93,000 ರೂಪಾಯಿ ಹೆಕ್ಟರ್ ಇದೆ, ಸೊ ಅದ್ರದ್ದು 2% ಮಾತ್ರ ರೈತರು ಕಟ್ಟಬೇಕಾಗತ್ತೆ. ಇನ್ ಮಿಕ್ಕಿತ್ತು ಏನು ವ್ಯತ್ಯಾಸ ಇರುತ್ತೋ ಅದು ಈಕ್ವಲ್ ಆಗಿ ಸ್ಟೇಟ್ ಅಂಡ್ ಸೆಂಟ್ರಲ್ ಸಬ್ಸಿಡಿ ಕೊಡ್ತಾರೆ, ಹಂಚ್ಕೊಳ್ತವೆ. ಹೌದು ಸರ್. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕೃಷಿ ಬೆಳೆಗಳಿಗೆ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಅಧಿಸೂಚಿಸಲಾಗಿದೆ ಅಂತೀರಿ ಸರ್? ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಮುಂಗಾರುಗೆ ಮುಸ್ಕಿನ ಜೋಳ ಮಳೆ ಆಶ್ರಿತ, ಭತ್ತ ನೀರಾವರಿ, ಭತ್ತ ಮಳೆ ಆಶ್ರಿತ, ಈ ಮೂರು ಬೆಳೆಗಳನ್ನು ಅಧಿಸೂಚನೆ ಮಾಡಿದ್ದಾರೆ ಸರ್. ನಮ್ಮ ರೈತರು ಇದರಲ್ಲಿ ನೋಂದಾಯಿಸಿಕೊಳ್ಳೋದಕ್ಕೆ ಕೊನೆ ದಿನಾಂಕ ಯಾವ್ದು ಅಂತೀರಿ? ಮುಸ್ಕಿನ ಜೋಳ ಮಳೆ ಆಶ್ರಿತ ಏನಿದೆ ಅದು ಜುಲೈ 31 ಕೊನೆ ದಿನಾಂಕ ಇರುತ್ತೆ ಸರ್. ಮತ್ತೆ ಭತ್ತ ನೀರಾವರಿ, ಭತ್ತ ಮಳೆ ಆಶ್ರಿತ ಏನಿದೆ ಅದು 16-8 ಅಂದ್ರೆ ಆಗಸ್ಟ್ 16 ಕೊನೆ ದಿನಾಂಕ ಇರುತ್ತೆ. ಸೊ ಇಲ್ಲಿ ರೈತರಲ್ಲಿ ಮನವಿ ಏನಂತಂದ್ರೆ ನೀವು ನೋಂದಾಯಣಿ ಮಾಡ್ಬೇಕು ಅಂತಂದ್ರೆ ದಯವಿಟ್ಟು ಕೊನೆ ದಿನದವರೆಗೂ ಕಾಯ್ಬೇಡಿ, ಏನಕಂದ್ರೆ ಕೊನೆ ದಿನದಲ್ಲಿ ಸರ್ವರು ಇಡೀ ರಾಜ್ಯದಲ್ಲಿ ಬಿಸಿ ಇರೋದ್ರಿಂದ ಎನ್ರೋಲ್ಮೆಂಟ್ ಫೇಲ್ಯೂರ್ ಆಗಂತ ಸಂದರ್ಭಗಳು, ಇಲ್ಲ ಪ್ರೀಮಿಯಂ ತುಂಬಲಿಕ್ಕೆ ಸರ್ವರ್ ಪ್ರಾಬ್ಲಮ್ ಆಗ್ಬಹುದು. ಸೊ ಹಾಗಾಗಿ ನೀವು ಇದನ್ನ ಅದಕ್ಕೆ ಮುಂಚೆನೆ ಮಾಡಿಸಿದ್ರೆ ಉತ್ತಮವಾಗಿರುತ್ತೆ. ಈ ಯೋಜನೆಯಿಂದ ನಮ್ಮ ರೈತರಿಗೆ ಯಾವ್ಯಾವ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ ಅಂತೀರಿ? ಈಗ ರೈತರು ಬಂದು ಇದರಲ್ಲಿ ಬೆಳೆ ವಿಮೆ ತಗೊಂಡು ಇದ್ ಮಾಡಿದಂತ ಸಂದರ್ಭದಲ್ಲಿ ನಾನು ಮೊದಲೇ ಹೇಳ್ದಂಗೆ ಇವ್ರೇನಾರ ಬಿತ್ತನೆ ಮಾಡಕ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಒಂದು ದುಡ್ಡು ಬರೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದ್ರೆ ಇವ್ರು ಬಿತ್ತನೆ ಮಾಡಿ ಬೆಳೆಯುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಈ ಮುಸ್ಕಿನ ಜೋಳ ಬೆಳೆದ್ ನಿಂತಿರುತ್ತೆ, ಅವಾಗ ಮಳೆ ಬಂದ್ಬಿಡುತ್ತೆ ಮಧ್ಯದಲ್ಲಿ. ಈ ಜೋಳ ತೆನೆ ಬರುವಂತ ಸಂದರ್ಭದಲ್ಲಿ ಮಳೆ ಬಂದು ತೆನೆ ಎಲ್ಲ ಹಾನಿ ಆದಂತ ಸಂದರ್ಭದಲ್ಲಿ ಕೂಡ ಇವ್ರಿಗೆ ಒಂದು ಪರಿಹಾರ ಬರೋಂತದ್ದು ಇರುತ್ತೆ. ಆಮೇಲೆ ಈ ಭತ್ತ ಇವ್ರು ಕಟಾವ್ ಮಾಡಿ ಒಣಗಕ್ಕೆ ಅಂತ ಬಿಟ್ಟಿರ್ತಾರೆ, ಅವಾಗ ಮಳೆ ಬಂದ್ರ ಸಂದರ್ಭದಲ್ಲಿ ಇವ್ರಿಗೆ ಪರಿಹಾರ ಬರುತ್ತೆ. ಈ ನಾಲ್ಕು ಸಂದರ್ಭ ಬಿಟ್ಟು ಅಕಸ್ಮಾತ್ ಇವ್ರಿಗೆ ಏನು ಹವಾಮಾನ ಸರಿಯಾಗಿ ಬರ್ದಲೆ, ಇಲ್ಲಾಂದ್ರೆ ಮಳೆ ಸರಿಯಾಗಿ ಆಗ್ದಲೆ, ಮಧ್ಯದಲ್ಲಿ ಏನಾರಾಗಿ ಇಳುವರಿ ಸರಾಸರಿ ಒಂದ್ 5 ವರ್ಷದ ಇಳುವರಿ ತಗೊಂಡಿರ್ತಾರೆ ಈ ಸ್ಕೀಮ್ ಅಲ್ಲಿ. ಸೊ ಅದು ಒಂದು 100 ಕೆಜಿ ಇರುತ್ತೆ ಅನ್ಕೊಂಡ್ರೆ, ಈ ಸಲ ಏನ್ ಬಂತು ಇಳುವರಿ ಒಂದ್ ಎಕರೆಗೆ 80 ಕೆಜಿ ಬಂತು ಅಂದ್ರೆ ಏನ್ 20 ಕೆಜಿ ಡಿಫ್ರೆನ್ಸ್ ಇದೆ, ಆ ಡಿಫ್ರೆನ್ಸ್ ಅಮೌಂಟ್ ಅವ್ರಿಗೆ ಇದರಿಂದ ಒಂದು ಪರಿಹಾರ ಬರುತ್ತೆ ಸರ್. ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಯಾರನ್ನ ಸಂಪರ್ಕಿಸಬಹುದು ಅಂತೀರಿ? ರೈತರಿಗೆ ಎನಿ ಟೈಮ್ ನಮ್ಮ ಸಂರಕ್ಷಣೆ ಏನ್ ಪೋರ್ಟಲ್ ಇದೆ ಅದ್ರಲ್ಲಿ ಹೋಗಿ ರೈತರಿಗೆ ಆ ಡ್ಯಾಶ್ ಬೋರ್ಡ್ ಅಲ್ಲಿ ಎಲ್ಲಾ ರೀತಿ ಮಾಹಿತಿ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಇದೆ, ಸೊ ಅವರು ಅದನ್ನ ಎನಿ ಟೈಮ್ ನೋಡಬಹುದು. ರೈತ ಬಾಂಧವರೇ ಗಮನಿಸಿ, ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ತಾವು ಈ ಶುಲ್ಕರಹಿತ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 1800-4250-05. ಈ ಶುಲ್ಕರಹಿತ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 1800-4250-05. ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವಿದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಬಗ್ಗೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಾದೇಶಿಕ ಕಚೇರಿಯ ಉಪ ಪ್ರಬಂಧಕರಾದ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳೋಣ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಸಾಲಿನಲ್ಲೂ ಕೂಡ ಅನುಷ್ಠಾನ ಆಗ್ತಾ ಇದೆ. ಅತಿವೃಷ್ಟಿ ಅಂದರೆ ಹೆಚ್ಚು ಮಳೆ ಆಗೋದು, ಅನಾವೃಷ್ಟಿ ಕಡಿಮೆ ಮಳೆ ಆಗೋದು, ಅಕಾಲಿಕ ಮಳೆಯಂತಹ ಪ್ರಕೃತಿ ವಿಕೋಪಗಳು ಸೇರಿದಂತೆ ಹಲವಾರು ಕಾರಣಗಳಿಂದ ಬೆಳೆ ನಷ್ಟ ಉಂಟಾದಾಗ ರೈತರಿಗೆ ವಿಮಾ ರಕ್ಷಣೆ ಮತ್ತು ಆರ್ಥಿಕ ಬೆಂಬಲ ನೀಡೋದು ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಯೋಜನೆ ಅಡಿಯಲ್ಲಿ ರೈತರ ವಿಮಾ ಕಂತನ್ನು ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ಮುಂಗಾರು ಹಂಗಾಮಿಗೆ ಶೇಕಡ 2% ಅಂತ ಪರಿಗಣಿಸಲಾಗಿದೆ. ಅಂದರೆ ವಿಮಾ ಮೊತ್ತದ ಶೇಕಡ 2% ಇದನ್ನು ಪ್ರೀಮಿಯಂ ಅಂತ ಪರಿಗಣಿಸಲಾಗಿದೆ. ಮುಖ್ಯ ಬೆಳೆಗಳಿಗೆ ಈ ವಿಮಾ ಯೋಜನೆಯನ್ನು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಅಳವಡಿಸಲಾಗುತ್ತೆ. ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸಾಲ ಪಡೆದಂಥ ಮತ್ತು ಸಾಲ ಪಡೆದೇ ಇರುವಂಥ ರೈತರಿಗೆ ಐಚ್ಛಿಕವಾಗಿರುತ್ತೆ. ವಿಮಾ ಮೊತ್ತ ಒಂದೇ ಆಗಿರುತ್ತೆ. ಬಿತ್ತನೆ ಅಥವಾ ನಾಟಿ ಕಾಲಕ್ಕೆ ಆಗುವಂಥ ನಷ್ಟ, ಬೆಳವಣಿಗೆಯ ಹಂತದಲ್ಲಿ ಆಗುವಂಥ ನಷ್ಟ ಮತ್ತು ಕಟಾವಿನ ನಂತರದ ನಷ್ಟವನ್ನು ಕೂಡ ಈ ಯೋಜನೆ ಅಡಿಯಲ್ಲಿ ಪರಿಹಾರಕ್ಕಾಗಿ ಪರಿಗಣಿಸಲಾಗುತ್ತೆ. ವಿಮಾ ಅರ್ಜಿಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಲಭ್ಯವಿದ್ದಾವೆ. ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಅರ್ಜಿಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಲ್ಲಿಸಿ ನೋಂದಾಯಿಸ್ಕೋಬಹುದು. ನೀರಾವರಿ ಭತ್ತಕ್ಕೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 93,250 ರೂಪಾಯಿ ವಿಮಾ ಮೊತ್ತ ಆಗಿರುತ್ತೆ. ರೈತರ ವಿಮಾ ಕಂತು ಶೇಕಡ 2% ಅಂದರೆ ಇದು ಒಂದು ಹೆಕ್ಟೇರ್ಗೆ 1,865 ರೂಪಾಯಿ ಆಗಿರುತ್ತೆ. ಅದೇ ಎಕರೆಗಾದರೆ 746 ರೂಪಾಯಿ ಆಗುತ್ತೆ. ಈ ನೀರಾವರಿ ಭತ್ತದ ಬೆಳೆಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ನೋಂದಾಯಿಸಿಕೊಳ್ಳೋದಕ್ಕೆ ಆಗಸ್ಟ್ 16 ಕೊನೆಯ ದಿನಾಂಕ ಆಗಿರುತ್ತೆ. ಮಳೆಯಾಶ್ರಿತ ಭತ್ತಕ್ಕಾದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ವಿಮಾ ಮೊತ್ತ 63,750 ರೂಪಾಯಿ ಆಗಿರುತ್ತೆ. ರೈತರ ವಿಮಾ ಕಂತು ಶೇಕಡ 2% ಅಂದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,275 ರೂಪಾಯಿ ಆಗಿರುತ್ತೆ. ಅದೇ ರೈತರ ವಿಮಾ ವಂತಿಕೆ ಪ್ರತಿ ಎಕರೆಗಾದರೆ 510 ರೂಪಾಯಿ ಆಗುತ್ತೆ. ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ನೋಂದಾಯಿಸಿಕೊಳ್ಳೋದಕ್ಕೆ ಈ ಮಳೆಯಾಶ್ರಿತ ಭತ್ತಕ್ಕಾದರೆ ಕೊನೆ ದಿನಾಂಕ ಆಗಸ್ಟ್ 14 ಆಗಿರುತ್ತೆ. ಮಳೆಯಾಶ್ರಿತ ಮುಸ್ಕಿನ ಜೋಳವನ್ನು ಕೂಡ ಈ ಒಂದು ಯೋಜನೆಗೆ ತರಲಾಗಿದೆ. ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ವಿಮಾ ಮೊತ್ತ 56,500 ರೂಪಾಯಿ ಇರುತ್ತೆ. ರೈತರ ವಿಮಾ ಕಂತು ಶೇಕಡ 2% ರೈತರ ವಿಮಾ ಕಂತಿನ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,130 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ ರೈತರ ವಿಮಾ ಕಂತು 452 ರೂಪಾಯಿ ಆಗಿರುತ್ತೆ. ಇನ್ನು ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಈ ಮಳೆಯಾಶ್ರಿತ ಮುಸ್ಕಿನ ಜೋಳದ ಬೆಳೆಗೆ ನೋಂದಾಯಿಸಿಕೊಳ್ಳೋದಕ್ಕೆ ಜುಲೈ 31 ಕೊನೆಯ ದಿನಾಂಕ ಆಗಿರುತ್ತೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ನೋಂದಾಯಿಸಿಕೊಳ್ಳೋದಕ್ಕೆ ರೈತ ಬಾಂಧವರು ಅರ್ಜಿ ಜೊತೆಯಲ್ಲಿ ಪಹಣಿ ಒಂದು ಪ್ರತಿಯನ್ನು ನೀಡಬೇಕಾಗತ್ತೆ. ಅದೇ ರೀತಿ ಅವರ ಬ್ಯಾಂಕ್ ಖಾತೆಯ ವಿವರಗಳನ್ನು ನೀಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಒಂದು ಜೆರಾಕ್ಸ್ ಪ್ರತಿಯನ್ನು ಕೊಡಬೇಕಾಗತ್ತೆ. ಹಾಗೆ ಆಧಾರ್ ಸಂಖ್ಯೆಯನ್ನು ನೀಡಿ ನೋಂದಾಯಿಸ್ಕೋಬಹುದು. ಯೋಜನೆಯ ಮಾಹಿತಿಯನ್ನು ಸಂರಕ್ಷಣೆ ತಂತ್ರಾಂಶದಲ್ಲಿ ಪಡಿಬಹುದು. ಸಂರಕ್ಷಣೆ ತಂತ್ರಾಂಶದ ಜಾಲತಾಣ ವಿಳಾಸ ಹೀಗಿದೆ: http://www.sambrakshane.karnataka.gov.in. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಹಾಗೆಯೇ ತಾಲೂಕಿನಲ್ಲಿರುವಂತಹ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಬಹುದು. ಜೊತೆಗೆ ಮಡಿಕೇರಿಯಲ್ಲಿರುವಂತಹ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೂ ಕೂಡ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡ್ಕೋಬಹುದು. ಹಾಗೆಯೇ ರೈತರ ಸಹಾಯವಾಣಿಗೆ ಕರೆ ಮಾಡಿ ಕೂಡ ಮಾಹಿತಿಯನ್ನು ಪಡ್ಕೋಬಹುದು. ಆ ಸಂಖ್ಯೆ 1800-4255-3553. ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 1800-4255-3553. ಇದುವರೆಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,300 ರೂಪಾಯಿಗಳಿಂದ 25,200 ರೂಪಾಯಿಗಳು, ಅರೇಬಿಕಾ ಚೆರಿ 13,000 ರೂಪಾಯಿಗಳಿಂದ 14,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಗಳಿಂದ 17,200 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 9,000 ರೂಪಾಯಿಗಳಿಂದ 10,200 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ. ನಾಳಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಚ್ ಜೆ ಅಕ್ಷಿತ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಕಾರ್ಗುಂದ ಕಡಿಯತ್ತೂರು ಗ್ರಾಮ ನಿವಾಸಿ ಗಣೇಶ್ ಅವರ ತಾಯಿ ಜಯಂತಿ ಅವರು ತಮ್ಮ 58ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಮೃತರ ಅಂತ್ಯಕ್ರಿಯೆ ನಾಳೆ ನಾಪೋಕ್ಲು ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ವಿರಾಜಪೇಟೆ ತಾಲೂಕು ರುದ್ರಗುಪ್ಪೆ ಗ್ರಾಮತ್ರ ಪೊಳ್ಳಂಡ ಬೋಜು ಬೆಳ್ಳಿಯಪ್ಪ ಅವರ ದಂಡನೆ ಬಯತಲು ಇಂದು ಮರಣಪಟ್ಟಿದೆ. ಆಖರಿ ಕಾರ್ಯ ನಾಳೆ 1 ಗಂಟೆಗೆ ಪೊಳ್ಳಂಡ ಸ್ವಗೃಹ ನಡಪ ಎಂದು ಒಕ್ಕಕಾರ ಅರಿಚಿಟ್ಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9408069004, 9902047704. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನ ಮಡಿಕೇರಿ ತಾಲೂಕಿನ 8 ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ 178 ಮನೆಗಳ ಕಟ್ಟಿಕೆ ಶಾಸಕ ಡಾಕ್ಟರ್ ಮಂತರ್ಗೌಡವು ಗಾಳಿಬೀಡು ಗ್ರಾಮ ಪಂಚಾಯತಿನ ಕಚೇರಿ ಸಭಾಪಡಲಿ ಕಾರ್ಯಾದೇಶ ಪತ್ರನ ಹಂಚಿದೋ. ಅಲ್ಲಿನ ಶಾಸಕರು ಮಾತಾಡಿ, ಬಸವ ಮತ್ತೆ ಅಂಬೇಡ್ಕರ್ ವಸತಿ ಯೋಜನೆಯಡಿಲಿ ಮನೆನ ಕಟ್ಟುತ್ತವಳು, ಮಳೆಗಾಲ ಮುಗ್ದಂಗೆ ಮನೆ ಕಟ್ಟಿಕೆ ಮುಂದೆ ಬಾಕು. ಸರ್ಕಾರದ ಬಸವ ಮತ್ತೆ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಜಾಗ ಇರೋಕೆ ಮನೆ ಕಟ್ಟಿಕೊಟ್ಟವೆ, ಈ ಸೌಕರ್ಯನ ಅರ್ಹರು ಪಡ್ಕೊಳಕ್ಕೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳೊಟ್ಟಿಗೆ ಗ್ಯಾರಂಟಿ ಕಾರ್ಯಕ್ರಮಗಾದ ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಯುವ ನಿಧಿನ ಜಾರಿಗೆ ತಂದಳು. ಇದನ್ನೆಲ್ಲ ಸರಿಯಾಗಿ ಬಳಸಿಕೊಳ್ಳೋಕು, ಮಾಂದಲ್ಪಟ್ಟಿದಾರಿನ ಸರಿ ಮಾಡೋಕು, ಹಾಗೆ ಕಾಲೂರು ಹತ್ರ ಕಟ್ಟುತ್ತಿರುವ ಸೇತುವೆನ ಆದಷ್ಟು ಬೇಗ ಮುಗಿಸೋಕುತ್ತ ಸಂಬಂಧಪಟ್ಟೋಕೆ ಸೂಚನೆ ಕೊಟ್ಟು, ಅರಣ್ಯ ಮತ್ತು ಕಂದಾಯ ಇಲಾಖೆಗ ಸಾರ್ವಜನಿಕರಿಗೆ ಸರಿಗೆ ಕೆಲಸಗಳ ಮಾಡಿಕೊಡಕುತ್ತ ಹೇಳ್ದೋ. ಕಾರ್ಯಕ್ರಮದಲ್ಲಿ ಸಂಬಂಧಪಟ್ಟವು ಮುಖ್ಯಪಟ್ಟವು ಕೂಡಿಯಾಡಿದ್ದು. ವಾಹನ ಸವಾರರ ಹಾಗೆ ಸಾರ್ವಜನಿಕರ ಆಸ್ತಿಪಾಸ್ತಿಗಳ ಸುರಕ್ಷತೆಯನ್ನು ಕಾಪಾಡಿಕಾಗಿ ಜಿಲ್ಲೆಯಲ್ಲಿಡೀ ಇಂದಿಂದ ಬರುವ ತಿಂಗಳ 5 ಆಗಸ್ಟ್ ಮುಟ ಎಲ್ಲ ಥರದ ಟಿಂಬರ್ ಮರಗಳ ಸಾಗಿಸುವ ಗಾಡಿಗ, ಪೊಯ್ಯ ಸಾಗಿಸುವ ಗಾಡಿಗ ಸೇರಿದಂಗೆ ತುಂಬ ತೂಕ ಹೊರುವ ಗಾಡಿಗಳ ಸಂಚಾರನ ಪೂರ್ತಿ ನಿಷೇಧ ಮಾಡಿ ಜಿಲ್ಲಾಧಿಕಾರಿ ಹಾಗೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷ ವೆಂಕಟರಾಜವು ಆದೇಶನ ಹೊರಡಿಸಿದಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ಇದೇ 9 ಬೆಳಿಗ್ಗೆ 11 ಮಧ್ಯಾಹ್ನ 1 ಮುಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಮಿನಿ ಚಾಕ್ರಿ ಮೇಳ ಏರ್ಪಾಡಾಟು. ಮೇಳಕ್ಕೆ ಸುಮಾರು ಖಾಸಗಿ ಕಂಪನಿಯು ಬಂದು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಚಾಕರಿಗಳಿಗೆ ಕರ್ಕೊಂಡವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಪದವಿ ಹಂಗೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಯನ್ನು ಪಡ್ಕೊಂಡಿರವು ಸರಿಯಾದ ದಾಖಲಾತಿಗೊಟ್ಟಿಗೆ ಬಂದು ಮೇಳಲ್ಲಿ ಭಾಗವಹಿಸಕೃತ ಜಿಲ್ಲಾ ಉದ್ಯೋಗಾಧಿಕಾರಿಗ ತಿಳಿಸಿಳು. 2025-26 ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆಯಡಿಲಿ ಹಾಡಿರೆ ರಾಗಗಳ ತೂಗಿರೆ ದೀಪಗಳ ಕಾರ್ಯಕ್ರಮನ ಜಿಲ್ಲೆಯಲ್ಲಿ ಒಂದು ದಿನ ಏರ್ಪಾಡು ಮಾಡಿಳು. ಕಾರ್ಯಕ್ರಮಕ್ಕೆ ಸೇರಿಕೆ ಕುಸಿರವು. ಜಾಸ್ತಿ ಮಾಹಿತಿ ಬೇಕರೆ ಇದೇ ತಾರೀಕು 10 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೆಸರನ್ನು ಕೊಡಕುತ್ತ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿಳು. ಬೆಂಗಳೂರಿನ ಮೀನುಗಾರಿಕೆ ನಿರ್ದೇಶನಾಲಯದ ಜಂಟಿ ನಿರ್ದೇಶಕರಾಗಿ ಜಿಲ್ಲೆನ ನಾಪೋಕುಲ್ನ ಕಲ್ಲೆಂಗಡ ಬಬಿನ್ ಬೋಪಣ್ಣವು ಅಧಿಕಾರನ ವಹಿಸಿಕೊಂಡಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ ತಾರೀಕು 10 ಬೆಳಿಗ್ಗೆ 11 ಮಧ್ಯಾಹ್ನ 1 ಮುಟ ಪೊನ್ನಂಪೇಟೆ ತಾಲೂಕಿನ ತಹಸೀಲ್ದಾರ್ ಕಚೇರಿ ಸಭಾಮಾಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ಬೇಕು ಬೇಕು ತ ದಂಡಿಸುವುದು, ದುಡ್ಡು ಚುಟ್ಟಿಕೆ ಪ್ಯಾಚಾಡುದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಳು. ಸೂರ್ಲಬಿ ಗ್ರಾಮದಲ್ಲಿ ಕಾಡಾನೆಗಳ ಉಪದ್ರ ದಿನಂ ದಿನಕ್ಕೆ ಮಿತಿಮೀರಿ ಹೋಗ್ತಾ ಉಂಟು. ರೈತರು ಕಷ್ಟಪಟ್ಟು ಬೆಳೆಸಿದ ಭತ್ತದ ಅಗೆನ ಒಡಿ ಸೇರಿದಂಗೆ ಎಲ್ಲ ಬೆಳೆಗಳ ಆನೆಗ ಮೆಟ್ಟಿ ತಿಂದು ಎಳೆದು ಹಾಕಿ ಹಾಳು ಮಾಡ್ತಾವಳು. ಅರಣ್ಯ ಇಲಾಖೆನವು ತಕ್ಷಣ ಕ್ರಮ ತಗೊಳಕುತ್ತ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡಿಳು. ಮಡಿಕೇರಿ ಹೋಬಳಿನ ರೈತ ಸಂಪರ್ಕ ಕೇಂದ್ರ ಮಡಿಕೇರಿ, ಭಾಗಮಂಡಲ, ನಾಪೋಕ್ಲು ಇಲ್ಲಿ ರೈತರಿಗೆ ಬೇಕಾದ ಇಂಟಾನು, ತುಂಗಾ, ಕೆಂಪು ಅತೀರ, ಆರ್ಎನ್ಆರ್ ಭತ್ತದ ಬೀಜ ಭತ್ತನ ಶೇಕಡ 50 ರಿಯಾಯಿತಿಯಲ್ಲಿ ಕೊಡ್ತಾವಳು. ಹಂಗೆ ಇಲ್ಲಿ ಶೇಕಡ 50 ರಿಯಾಯಿತಿಲಿ ರೈತರಿಗೆ ಕೃಷಿಗೆ ಬೇಕಾದ ಯಂತ್ರೋಪಕರಣಗಳ ಸಹ ಕೊಡ್ತಾವಳು. ಅವಶ್ಯ ಇರುವ ರೈತರು ಈ ರೈತ ಸಂಪರ್ಕ ಕೇಂದ್ರಗಳ ಸಂಪರ್ಕ ಮಾಡಕುತ್ತ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಘಟಕದ ಕಡೆಯಿಂದ ಅಂಚೆ ಕಾರ್ಡಲ್ಲಿ ವಚನಗಳ ಬರೆಯುವ ಪೈಪೋಟಿನ ಏರ್ಪಾಡು ಮಾಡಿಳು. 12ನೇ ಶತಮಾನದ ಬಸವಾದಿ ಶರಣ ಶರಣೆಯರು ಬರೆದ ವಚನಗಳ ಅಂಚೆ ಕಾರ್ಡಲ್ಲಿ ಸ್ವಂತ ಬರೆದು ಪೂರ್ತಿ ಮಾಹಿತಿಯೊಟ್ಟಿಗೆ ಪರಿಷತ್ತಿಗೆ ಕಳಿಸಿಕೊಡಕ್ಕೆ ವಚನಗಳ ಬರೆಯಕ್ಕೆ ಇಸ್ಕೂಲ್ ಕಾಲೇಜುಗಳ ಮಕ್ಕ ಸಾರ್ವಜನಿಕರು ಎಲ್ಲವಕ್ಕೂ ಬರೆಯಕ್ಕೆ ಅವಕಾಶ ಉಂಟು. ಜಾಸ್ತಿ ಬರೆದವಕ್ಕೆ ಇನಾಮ್ ಸಹ ಇದ್ದದೆತ್ತ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಬಿ ನಟರಾಜವು ತಿಳಿಸಿಳು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಡೆಯಿಂದ ಸರ್ಕಾರದ ಸಾಧನೆಯನ್ನು ತೋರಿಸುವ ವಸ್ತು ಪ್ರದರ್ಶನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಂದು ಮಡಿಕೇರಿಪೇಟೆನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಲಿ ಚಾಲನೆ ಸಿಕ್ಕಿಟ್ಟು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕೇಂದ್ರ ಮಡಿಕೇರಿಯಲ್ಲಿ 2025-26 ಸಾಲಿನ ಜುಲೈ ಆವೃತ್ತಿನ ಬೇರೆ ಬೇರೆ ಕೋರ್ಸ್ಗಳಿಗೆ ಸೇರಿಕೆ ಆನ್ಲೈನ್ಲಿ ಅರ್ಜಿ ಕರೆದಳು. ಜಾಸ್ತಿ ಮಾಹಿತಿ ಬೇಕರೆ ಮಡಿಕೇರಿ ಜೂನಿಯರ್ ಕಾಲೇಜಿನ ಅಂಗಳಲ್ಲಿರುವ ಪ್ರಾದೇಶಿಕ ಕಚೇರಿನ ಸಂಪರ್ಕ ಮಾಡಕುತ್ತ ಕೇಂದ್ರದ ಪ್ರಾದೇಶಿಕ ನಿರ್ದೇಶಕರು ತಿಳಿಸಿಳು. ಜಿಲ್ಲೆಯಲ್ಲಿಡೀ ಪುನರಸು ನಕ್ಷತ್ರದ ಮಳೆ ಬುಟ್ಟು ಬುಟ್ಟು ಒಳ್ಳೆ ಉಚಿತನ ತೋರಿಸ್ತಾ ಉಂಟು. ಸುಮಾರು ಕಡೆ ರೈತರು ಚುರುಕುಲಿ ನಾಟಿ ಕೆಲಸಕ್ಕೆ ತಯಾರಾಗ್ತಾವಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಕಳೆದ 20 ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ್ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ಪ್ರಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಜೂನ್ 27 ಮರಣಪಟ್ಟ ಮೈತಾಡಿ ಗ್ರಾಮ ಅಮ್ಮಂಡ ಪೌತಿ ಉತ್ತಪ್ಪ ಇಂಡಪೊಣ್ಣು ಕುಂಯಕ್ಕಿ ಐಂಡಮಾದ ಕಾರ್ಯ ಇದೇ ಏಳಾಂಗ್. ನಾಳೆ ತಿಂಗಳಾಚ ಪೊಲಕ 11 ವಿರಾಜಪೇಟೆ ಕೊಡ ಸಮಾಜ ಹತ್ರ ರಿಕ್ರಿಯೇಷನ್ ಕ್ಲಬ್ ಹಾಲು ನಡಪ. ಒಕ್ಕಕಾರ ಊರ್ಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಗ್ಯಾನ ಮಾಡಿದ ಬರುನುಂದು ಐಂಡ ಮಕ್ಕ ಪಿಂಜ ಒಕ್ಕಕಾರ ಕಟ್ಟಣಿತು. ನಿಮ್ಮ ಸಂಭ್ರಮಗಳಿಗೆ ಮತ್ತಷ್ಟು ಹೊಳಪು ನೀಡಲು ತನಿಷ್ಕ್ ನಿಂದ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಅಪ್ ಟು 25% ಡಿಸ್ಕೌಂಟ್ ಪಡೆಯಿರಿ. ಅಲ್ಲದೆ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 100% ಮೌಲ್ಯದೊಂದಿಗೆ. ನಿಮ್ಮ ಖರೀದಿಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕನೆಕ್ಷನ್ ಸಪ್ಲೈ. ಪತ್ರ ಬರೆಯಲ, ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ.

ಆಚೆಂಗಿ ಗ್ಯಾಸ್ ಸಿಲಿಂಡರ್ ಅಡ್ತಪೋಪನತ ಲಾರಿ, ಪೆಟ್ರೋಲಿಯಂ ಉತ್ಪನ್ನ ಸಾಕ್ಚಿಡೋನತ ಲಾರಿ, ಪಾಲು ಕೊಡಪನತ ವಾಹನ, ಸರ್ಕಾರಿ ಕೆಲಸ ಬಳಸೋನತ ವಾಹನ, ಸ್ಕೂಲ್ ಕಾಲೇಜ್ ಪಿಂಜ ಪ್ರಯಾಣಿಕಂಗಡ ವಾಹನ, ಮಲ್ಟಿ ಆಕ್ಸೆಲ್ ಬಸ್ರ ಸಂಚಾರಕ್ಕೆ ಅವಕಾಶ ಕೊಡ್ತಿತ್ತು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಯ ಇದೇ ಪತ್ತಂಗ್ ಪೊಲಾಕ 11 ಗಂಟೆಂಜ ಓರು ಗಂಟೆಗೆತನೆ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಕಚೇರಿ ಸಭಾಬಾಡಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ರಡಿಲು ಪುಕಾರ ಅರ್ಜಿನ ಕೊಡಪ ದುಮುಚಿಟ್ಟಿತ್ತು ನೋಟ್ರಿಂಜ ಅಫಿಡವಿಟ್ ಮಾಡಿಸಿಟ್ಟ ಅರ್ಜಿನ ಸ್ವೀಕಾರ ಮಾಡುವ ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸತ್ನ ಮಿನ್ಯಕ್ ತೆರ್ಕೋ ಪಿಂಜ ಬಾರೆ ಬಾರೆ ತೊಂದರೆ ಕೊಡಪನತ್ತ ಸರ್ಕಾರಿ ಅಧಿಕಾರಿ ನೌಕರಂಗಳ ವಿರುದ್ಧ ಸಾರ್ವಜನಿಕಂಗ ಪುಕಾರ್ನ ನಿರ್ಕುಮಾಡ್ನ ಕಾಗದತ್ಲು ಕೊಡ್ಕೊಳ್ಳು ಸಾರ್ವಜನಿಕಂಗ ಇಂಡ ಉಪಯೋಗ ಪಡೆದವನಕ್ಕೆ ಮಡಿಕೇರಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತ್ತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆದನೆಂಜ ಇದೇ ಒಂಬದಾಂಗ್ ಪೊಲಾಕ 11 ಗಂಟೆಂಜ ಮಜಾನ 1 ಗಂಟೆಗೆತನೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಮಿನಿ ಚಾಕ್ರಿ ಮೇಳ ನಡಪ. ಈ ಚಾಕ್ರಿ ಮೇಳತ್ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಪದವಿ ಪಿಂಜ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಪಡೆದವು ಕೂಡಿಯಾಡಲು ಅಭ್ಯರ್ಥಿಯ ಒತ್ತ ದಾಖಲೆಯೊಡೆ ಹಾಜರಪ್ಪನಕ್ಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ ಎಂಗ ಅರಿಚಿಟ್ಟಿತ್ತು. ವಾರ್ತಾ ಪಿಂಜ ಸಾರ್ವಜನಿಕ